ರೈತ ಬಂಧವರೇ ಕೇಳಿದ್ರೆ, ಇವತ್ತು ನಾವು ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಮಂದ್ರೀರ ಕೆ ಮಾದಪ್ಪ ಅವರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ಸಣ್ಣ ಹಿಡುವಳಿದಾರರು ಒಂದು ರೀತಿಯಲ್ಲಿ ಸಂತೃಪ್ತಿಯಾದ ಬದುಕನ್ನ ಸಾಗಿಸಿಕೊಂಡು ಬಂದಿದ್ದಾರೆ. ಅದರ ಹಿಂದೆ ಶ್ರಮನೂ ಇದೆ. ಶ್ರಮ ಪಡೆದು ಹೋದರೆ ನೆಮ್ಮದಿ ಸಂತೋಷ ಸಿಗೋದಿಲ್ಲ. ನೋಡಲಿಕ್ಕೆ ದೊಡ್ಡ ಎಸ್ಟೇಟು, ದೊಡ್ಡ ಬಂಗ್ಲು ಎಷ್ಟೋ ಕಡೆಗೆ ಕಾಣಿಸಿಗ್ಬೋದು, ಅಲ್ಲಿ ನೆಮ್ಮದಿ ಸಂತೋಷ ಇಲ್ಲ ಅಂತ ಜನ ಮಾತಾಡೋದಿದೆ. ಮಾದಪ್ಪನವರು ನಮ್ಮ ರೇಡಿಯೋ ಕೇಳಿಗರು, ಹಾಗೆ ಸಂಪರ್ಕ ಮಾಡಿದಾಗ ಅವರಲ್ಲಿಗೆ ಹೋಗಿ ಮಾತಾಡಿಸ್ಕೊಂಡು ಬರಬೇಕಂತ ಅಂದ್ಕೊಂಡು ತೆರಳಿದ್ವಿ. ಅವರು ನಿಧಾನವಾಗಿ ಮನೆ ಕಟ್ಟಿಸ್ಕೊಂಡಿದ್ದು, ಕೊಟ್ಟಿಗೆ ಮಾಡಿಕೊಂಡಿರೋದು, ಹಸುವನ್ನು ಮೇಯಿಸಲಿಕ್ಕೆ ಜಾಗ ಬಿಟ್ಕೊಂಡಿರೋದು, ಹೀಗೆ ಮೀನು ಸಾಕಾಣಿಕೆ ಬಗ್ಗೆ ಹೇಳ್ತಾ ಇದ್ರು. ಕಾಳ್ಮೆಣಸು ಬಿಡಿಸೋ ಯಂತ್ರದ ಬಗ್ಗೆನೂ ತಿಳಿಸ್ತಾ ಇದ್ರು. ಇವತ್ತು ಅವರ ಅನುಭವಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಮಾದಪ್ಪನವ್ರೆ, ನಿಮಗೆ ವಯಸ್ಸೆಷ್ಟಾಯಿತು ಮತ್ತು ಏನು ಓದಿದ್ರಿ? ಏನಾದರೂ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಬಂದ್ರೆ ಹೇಗೆ? ನಮಸ್ಕಾರ ಸರ್, ನಮಗೆ 64 ವರ್ಷ ಸರ್. ಈಗ ಪಿ ಯು ಸಿ ಓದಿ ಐ ಟಿ ಐ ಮಾಡಿದ್ದೀನಿ. ಐ ಟಿ ಐ ಮಾಡಿ ನಂತರ ಬೆಂಗಳೂರಿಗೆ ಸ್ವಲ್ಪ ಸಮಯ ಕೆಲಸಕ್ಕೆ ಹೋಗಿದ್ದೆ. ಅಲ್ಲಿ ಸಮಾಧಾನ ಆಗಿಲ್ಲ ಸಂಬಳ ವಿಷಯದಲ್ಲಿ, ಹಾಗಾಗಿ ಮನೆಗೆ ಬಂದು ಸರ್ ಕೃಷಿಯಲ್ಲಿ ಮುಂದುವರಿಸಬೇಕು ಅಂತ ಮಾಡಿದೆ. ಪಿ ಯು ಸಿ ಎಲ್ಲಿ ಮಾಡಿದ್ರಿ? ಐ ಟಿ ಐ ಎಲ್ಲಿ ಮಾಡಿದ್ರಿ? ಮಡಿಕೇರಿಯಲ್ಲಿ ಪಿ ಯು ಸಿ, ಐ ಟಿ ಐಲ್ಲಿ ಮಡಿಕೇರಿ ಮಾಡಿದ್ರು. ಬೆಂಗಳೂರಿಗೆ ಎಂತ ಕೆಲಸಕ್ಕೆ ಹೋದ್ರಿ? ಮೆಕ್ಯಾನಿಕ್ ಆಗಿ ಹೋಗಿದೆ ಸರ್. ಯಾಕೆ ಇಷ್ಟ ಆಗಲಿಲ್ಲ? ಅಲ್ಲಿ ಎಷ್ಟೋ ಜನ ಮೆಕ್ಯಾನಿಕ್ ಕೆಲಸಕ್ಕೆ ಹೋಗಿ ಚೆನ್ನಾಗಿ ದುಡಿಮೆ ಮಾಡ್ಕೊಂಡು ಅಲ್ಲೇ ಮನೆ ಕಟ್ಟಿಸ್ಕೊಂಡು ಏನೆಲ್ಲ ಮಾಡ್ಕೊಂಡಿದ್ದಾರೆ. ನಿಮಗೆ ಅದು ಒಗ್ಕೊಳ್ಳಿಲ್ವಾ? ನೀವು ಇಷ್ಟಪಡಲಿಲ್ವಾ? ಹೇಗೆ? ಸಂಬಳ ಕಡಿಮೆ ಇತ್ತು ಸರ್, ಹಾಗಾಗಿ ಮೇಂಟೈನ್ ಮಾಡಕ್ಕೆ ಆಗ್ತಿತ್ತಿಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ನೆಮ್ಮದಿ ಸರ್ ಮಾಡಿದ್ರು, ಊಟಕ್ಕಿಂತ ತೊಂದರೆ ಇಲ್ಲ ಆ ಥರ. ಅಲ್ಲಿ ಊಟಕ್ಕೆ ತೊಂದರೆ ಆಗ್ತಿತ್ತು ಸರ್. ನಿಮ್ಮ ತಂದೆ ತಾಯಿಗಳಿಗೆ ಎಷ್ಟು ಜನ ಮಕ್ಕಳು? ನೀವು? ನಾವು ಒಟ್ಟು 6 ಜನ ಗಂಡು ಮಕ್ಕಳು ಸರ್, ಒಬ್ಬಳು ಹೆಣ್ಣು ಮಕ್ಕಳು. 6 ಜನಕ್ಕೂ ಎಷ್ಟು ಎಕರೆ ತೋಟ ಬಂದಿದೆ, ಗದ್ದೆ ಬಂದಿದೆ? ಗದ್ದೆ ಎಲ್ಲರಿಗೂ 1 ಎಕರೆ ಅಂದಾಜು ಬಂದಿದೆ. ಒಬ್ಬೊಬ್ಬರಿಗೆ 6 ಎಕರೆ ತೋಟ ಇದೆ ಸರ್. ಎಲ್ಲ ಹತ್ತಿರದಲ್ಲಿ ಇದ್ದೀರಿ ಅಲ್ವಾ? ಒಬ್ಬರನ್ನ ಕಡಗದಲ್ಲಿ ಇದ್ರು, ಅವ್ರು ತೀರ ಹೋಗ್ಬಿಟ್ರು. ಮತ್ತೆ ದೊಡ್ಡಣ್ಣನು ಇಲ್ಲೇ ಇದ್ದಾರೆ, ದೊಡ್ಡಣ್ಣನು ತೀರ ಹೋಗ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳು ಮಾಡ್ತಿದ್ದಾರೆ. ಒಬ್ಬ ತಮ್ಮ ಮೈಸೂರಲ್ಲಿ ಇದ್ದಾನೆ, ಅವನಿಗೆ ರಿಟೈರ್ ಮಾಡ್ಕೊಂಡು ಬಂದು ಮನೆಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಮತ್ತೆ ಒಬ್ಬ ತಮ್ಮ ಇದ್ದಾರೆ, ಇನ್ನೊಬ್ಬ ಅಣ್ಣನು ಇದ್ದಾರೆ ಅಲ್ಲಿ ಮನೆಯಲ್ಲಿ. ನೀವು ನಿಮ್ಮ ಶ್ರೀಮತಿ ಮತ್ತು ಮಗ ಮೂವರು ಮನೆಯಲ್ಲಿ ಇದ್ಕೊಂಡಿದ್ರಿ, ಮಗಳನ್ನ ಮದುವೆ ಮಾಡಿಕೊಟ್ಟಿದ್ರಿ. ಏನೇನು ಬೆಳೆ ಮಾಡ್ತದ್ರಿ ಹೇಳಿ ನಮ್ಮ ಕೇಳುಗರು ತಿಳ್ಕೊಳ್ಳಿ. ನಮ್ಮಲ್ಲಿ ಎಲ್ಲ ಬೆಳೆನೂ ಮಾಡಿದ್ದೀವಿ ಸರ್. ಸುಮಾರು ಅಡಿಕೆ ಇದೆ, ಏಲಕ್ಕಿ ಇದೆ, ಬಾಳೆ ಇದೆ, ಮತ್ತು ಹಣ್ಣಿನ ಮರಗಳಲ್ಲಿಯೂ ವಾಟರ್ ಪ್ರೂಫ್ ಸಪೋಟ ಇದ್ದ ಹಣ್ಣು, ಮತ್ತು ಕಾಫಿ, ಮೆಣಸು, ಕಿತ್ಲೇನು ಬದಲಿತ್ತು ಸ್ವಲ್ಪ ಇದೆ. ಮತ್ತು ಇನ್ನೊಂದು ಮೇನಾಗಿ ಬೆಳೆಯಲ್ಲಿ ಅಂದರೆ ಪನ್ಪುಳಿನೂ ಇದೆ ಸರ್. ನಮ್ಮಲ್ಲಿ ಅರಬಿಕಾ ಮತ್ತು ರೋಬಸ್ಟ ಎರಡೂ ಇರಬೇಕಲ್ವಾ? ಎರಡೂ ಇದೆ ಸರ್, ಅರಬಿ ರೋಬಸ್ಟ ಎರಡು ಮಿಶ್ರ. ತಂದೆಯವರೇ ಹಾಕಿದ್ದು ಮತ್ತು ನೀವು ನಂತರ ಬಂದ ಮೇಲೆ ಬೆಂಗಳೂರಿಂದ ಇಲ್ಲಿ ಕಾಫಿ ಗಿಡಗಳನ್ನು ಮತ್ತು ಇನ್ನೂ ಬೇರೆ ಗಿಡಗಳನ್ನು ಹಾಕೊಂತ ಬೆಳೆಸ್ಕೊಂತ ಬಂದಿದ್ದೀರಿ ಅಲ್ವಾ? ತಂದೆಯವರು ಸ್ವಲ್ಪ ತೋಟ ಮಾಡಿದ್ರು ಸರ್, ಏಲಕ್ಕಿ ತೋಟನೇ ಮಾಡಿದ್ರು ತಂದೆ. ಅಲ್ಲಿಂದ ಏಲಕ್ಕಿ ರೇಟ್ ಕಡಿಮೆ ಆಗ್ತಾ ಬಂದಾಗ ನಾವೇ ಬೇರೆ ಬೇರೆ ಪಾಲು ಮಾಡ್ಕೊಂಡೋಗ ತೋಟ ಮಾಡ್ತಾ ಒಂದು ತೋಟದಲ್ಲಿ ಎಂತೆಂಥ ನೆರಳಿನ ಮರಗಳಿದ್ದಾವೆ? ನೇರಳೆ ಮರ, ಮತ್ತೆ ಪಾಂಡಳ ಮರ ನೆಟ್ಟಿರೋದು, ಮತ್ತೆ ಹೆಚ್ಚಾಗಿ ಇನ್ನು ಪನಪಳಿ ಮರನೇ ಹೇಳ್ಬೋದು ಸುಮಾರಕ್ಕೆ. ಮತ್ತೆ ದೊಡ್ಡ ದೊಡ್ಡ ಮರಗಳಿದೆ ಸರ್, ಅದಂತೂ ಹೆಸರು ಬರೋದಿಲ್ಲ. ವರ್ಪಾಳಿ, ಶ್ರೀಪನ್ನ ಅಂತ ಹೇಳ್ತಾರೆ, ಮತ್ತೆ ಆಜಿನ, ಇಂಥ ದೊಡ್ಡ ದೊಡ್ಡ ಮರಗಳಿವೆ. ಅಂದರೆ ದೊಡ್ಡ ಮರಗಳು ಬಾಕಿ ಇದೆ, ಚಿಕ್ಕ ಮರಗಳು ಯಾವುದೂ ಇಲ್ಲ ತೋಟದಲ್ಲಿ. ಸಿಲ್ವರ್ ಮರಗಳನ್ನು ಹಾಕ್ಕೊಂಡಿರ್ಬೇಕಲ್ವಾ? ಹಾಕಿದ್ದೇನೆ ಸರ್, ಸಿಲ್ವರ್ ಮರ ಹಾಕಿದೆ. ಒಂದು 2 ಸಲ ಸಿಲ್ವರ್ ಮರ ಕೊಟ್ಟೆ, ಒಂದು 100 ಮರಷ್ಟು ಕೊಟ್ಟಿದ್ದೀನಿ ಸರ್. ಅಂದರೆ ಮಾರಾಟ ಮಾಡೋ ಹಂತಕ್ಕೆ ಬರಬೇಕಾದ್ರೆ ಎಷ್ಟು ವರ್ಷ ಕಾಯಬೇಕು ನಿಮ್ಮಲ್ಲಿ? ತುಂಬ ದೊಡ್ಡ ಮರ ಆಗಬೇಕಾದ್ರೆ ಒಂದು 15 ವರ್ಷ ಕಾಯಬೇಕು ಸರ್. ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ಬರುವಾಗಲೇ ಕೊಟ್ಟುಬಿಡ್ತಾರೆ. ನೆರಳು ಅಂತೇಳಿ ಮತ್ತು ಮೆಣಸು ಬಳ್ಳಿ ಇರೋದಿಲ್ಲ ಅಂತೇಳಿ ಸಣ್ಣದಲ್ಲೇ ಕೊಟ್ಟುಬಿಡ್ತಾರೆ ಸರ್. ಆ ಥರನ ಕೊಟ್ಟಿಲ್ಲ, ನಾನು ಕೂಡ ಸ್ವಲ್ಪ ದೊಡ್ಡದು ಮರೇ ಕೊಟ್ಟಿದ್ದದು. ತೇಗದ ಮರಗಳನ್ನು ಹಾಕ್ಕೊಂಡಿದ್ದೀರ? ಒಂದು 2 ಮರ ಇದೆ ಸರ್, ಅದು ಸೈಜ್ ಆಗಿ ಬರಲಿಲ್ಲ. 2 ಮರ ಇದೆ ಕೆಳಗೆ ಗದ್ದೆ ತೊಡ್ ನೆಟ್ಟಿದೆ. ಇನ್ನು ಗರಿಗೆ ಅಥವಾ ಬಳಂಜಿ, ಇನ್ನು ಬೇರೆ ಬೇರೆ ಅತ್ತಿ ಮರಗಳು ಅವನು ಅಲ್ಲೆಲ್ಲ ಇರಬೇಕಲ್ವಾ? ಇದೆ ಸರ್, ಅತ್ತಿ ಮರ ಇದೆ, ಬಳಂಜಿ ಮರನೂ ಇದೆ. ಬಳಂಜಿ ಮರ ಮಾತ್ರ ನಾವು ಕಾಪಾತ್ ಮಾಡೋದಿಲ್ಲ, ತುಂಬ ತುದಿಗೆ ಹೋಗ್ತದಲ್ಲ, ಅತ್ತಿ ಮರ ಮಾಡ್ಕೊಳ್ತೀವಿ. ಅತ್ತಿ ಮರ ಇದೆ. ಎಷ್ಟಾಗುತ್ತೆ ಒಟ್ಟು ಇಳುವರಿ ಕಾಫಿದು? ಎಷ್ಟು ಚೀಲ ಸಿಗುತ್ತೆ ರೋಬಸ್ಟದ್ದು ಅರಬಿಕದ್ದು? ಟೋಟಲ್ ಆಗಿ ಒಂದು 250 ಚೀಲ ಬರ್ಬೋದು ಸರ್. ಅಷ್ಟು ಒಂದು 20 ಚೀಲ ಅರಬಿನೇ ಬರ್ತದೆ, 250 ಚೀಲ ರೋಬಸ್ಟ್ ಬರ್ತದೆ ಸರ್. ಎಲ್ಲ ಉಂಡೆ ಕಾಫಿನೇ ನೀವು ಮಾರಾಟ ಮಾಡೋದಲ್ವಾ? ಉಂಡೆ ಕಾಫಿ ಮಾಡೋದು ಸರ್. ಅರಬಿಕಾ ಮತ್ತು ರೋಬಸ್ಟವನ್ನು ಹೋಲಿಕೆ ಮಾಡಿ ನೋಡಿದರೆ ಏನನ್ಸುತ್ತೆ? ರೋಬಸ್ಟ್ನೇ ಒಳ್ಳೇದು ಸರ್, ತುಂಬ ಇಳುವರಿ ಸಿಕ್ಕೋದು ರೋಬಸ್ಟ್. ಅರಬ್ಬಿ ಬಾಯಿಸ ಕಡಿಮೆ ಸರ್, ಬರೋದಿಲ್ಲ ಅದು, ಅಲ್ಲಲ್ಲಿ ಸತ್ತುಕೊಂಡು ಹೊತ್ತುಕೊಂಡು ಹೋಗ್ಬಿಡ್ತದೆ. ಮತ್ತೆ ಬಿಸಿಲಿಟ್ಟು ಬರೋದು ಕಷ್ಟ, ನೆರಳು ಬೇಕು ಸರ್ ಅದಕ್ಕೆ. ಬಿಸಿಲು ಹೆಚ್ಚಿಗೆ ಕೇಳೋ ರೋಬಸ್ಟ ತೋಟದಲ್ಲಿ ಕಾಳ್ಮೆಣಸು ಸ್ವಲ್ಪ ಸಮಸ್ಯೆಗೆ ಈಡಾಗುತ್ತೆ, ಹೋಗ್ಬಿಡುತ್ತಂತ ಅನ್ನೋ ರೀತಿಯಲ್ಲಿ ಹೇಳ್ತಾರೆ, ಪ್ರತಿಕ್ರಿಯೆ ಏನು? ನನ್ನಲ್ಲಿ ಓಪನ್ ಇರೋ ತೋಟದಲ್ಲಿ ಚೆಂದ ಕಾಫಿ ಬರುವಾಗ ಒಂದು 2 ಪೀಸಲ್ಲಿ ಹಾಕಿ ಇಟ್ಟುಕೊಂಡಿದೆ ಸರ್. ಮೆಣಸಿದೆ, ಕಾಳು ಮೆಣಸು, ಆ ಕಾಳು ಮೆಣಸಲ್ಲಿ ಮರ ಕಪಾತ ಕಡಿಮೆ ಮಾಡಿರೋದು, ಅಂದರೆ ಮೆಣಸು ಚೆನ್ನಾಗಿದೆಲ್ಲ, ಅದಕ್ಕೋಸ್ಕರ ಅದು ಚೆನ್ನಾಗಿ ಉಂಟು ಸರ್. ಅದರಲ್ಲಿ ಮತ್ತೆ ಅಡಿಕೆ ಮರಗಳಿಗೂ ಬಿಟ್ಟಿದ್ದೀನಿ ಮೆಣಸು, ಅದೆಲ್ಲ ಚೆನ್ನಾಗಿ ಉಂಟು. ವರ್ಷ ಎಷ್ಟು ಪಡಿತದ್ರಿ? ಒಂದು ಸಲ ಒಂದು 15 ಕ್ವಿಂಟಲ್ ಆಗಿತ್ತು ಸರ್. ಆದರೆ ಅದೇಟ ಈಗ ಇದ್ದುಬಿಟ್ಟರೆ 30 ಮೇಲೆ ದಾಟ್ಬೋದಿತ್ತು. ಆದರೆ ಈಗ ರೋಗ ಬಂದು ಹೋಗ್ತಾ ಉಂಟು. ಮತ್ತು ಕಾಳು ಮೆಣಸು ಇನ್ನೊಂದು ವಿಷಯ ಅಂತ ಸರ್, ರೋಗ ಬರ್ತಿದ್ದಲ್ಲ ಆ ಟೈಮಲ್ಲಿ ನಮಗೊಂದು ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಹೀಗೆ ಔಷಧಿ ಕೇಳ್ಕೊಂಡು ಹೋಗುವಾಗ ಕಾಳೆ ಕೊಟ್ಟಿ ಉತ್ತಪ್ಪ ಅಂತ. ಅವ್ರು ನಮ್ಮ ಜೊತೇಲಿ ಬ್ಯಾಂಕಲ್ಲಿ ಇರುವಾಗ, ನಾವು ಡೈರೆಕ್ಟರ್ ಆಗಿರುವಾಗ ನಾವು ಅವ್ರ ಜೊತೇಲಿ ಇದ್ದರು. ಹಾಗೆ ನಿಮ್ಗೆ ಒಳ್ಳೆ ಔಷಧಿ ಕೊಡ್ತೀನಿ ಈಗೀಗ ಹೇಳಿ ಅಂತೇಳಿ ಹೇಳಿದ್ರು. ಆಗ ಅವರು ಶಾಪವ್ರು ಹೇಳಿದ್ರು ಬೇರೆ ಯಾವುದೋ ಔಷಧಿನ ಇಲ್ಲ ಅದು ಬೇಡ ಇದನ್ನೇ ತಗೊಂಡೋಗಿ ನನ್ನ ಅನುಭವ ಆಗಿದೆ ಅಂತ ಹೇಳಿದ್ರು. ಸರಿ ತಗೊಂಡು ಬರೋಣ ಅಂತ ಬಂದು ನಾನು ಮಿಸಸ್ ಇಬ್ಬರು ಹೋಗಿದ್ದು ಅವಳು ಆಟ ಆಯ್ತು ತಗೊಂಡು ಅದು ಮಾತ್ರ ನಿಜವಾಗಿ ಒಂದು ಹೇಳಲಿಕ್ಕೆ ನೆಮ್ಮದಿರ್ತದೆ ಸರ್. ಏನು ಎಂಥ ಔಷಧಿ? ಮ್ಯಾಟ್ಕೊ ಅಂತ ಸರ್. ಅದೊಂದು ಗೊತ್ತಿದ್ದಿಲ್ಲ ನಿಜವಾಗಿಯೂ ಅವರಿಂದಾಗಿ ಕಲ್ತಿದ್ದೆ ಸರ್. ಅದು ಬೇರೆಯವರು ಹೇಳಿದ್ರು ಬಂದು ಮೈತಿತ್ತು ಸುಣ್ಣ ಎರಡು ಹೊಡೆದ್ರೆ ಆಯ್ತು ಎರಡು ಹೊಡೆದ್ರೆ ಅದರಲ್ಲಿ ಮತ್ತೆ ನಿಜವಾಗಿ ಕಂಟ್ರೋಲ್ ಆಗಿಲ್ಲ. ಅದಕ್ಕಿಂತ ಮೊದಲು ಆ ವರ್ಷ ಫುಲ್ ಹಾಳಾಗ್ಬಿಟ್ಟಿದೆ ಸರ್. ಅದು ಮಾತ್ರ ನೆನಪಿಸ್ಕೊಳ್ತು ನಮ್ಮ ಮಿಸಸ್ ಈಗಲೂ ಹೇಳ್ಕೊಳ್ತಾಳೆ. ಹೇಗೆ ಅದನ್ನು ಬಳಕೆ ಮಾಡ್ಕೊಳ್ತೀರಿ? ಅರ್ಧ ಕೆಜಿಗೆ 400 ರೂಪಾಯಿ ಸರ್. ಅದೊಂದು ಡ್ರಮ್ಮಿಗೆ ಹಾಕಿ ಸಾಕು, ಅದನ್ನು ಸ್ಪ್ರೇ ಮಾಡಿದ್ರೆ ಕಂಪ್ಲೀಟ್ ಕಂಟ್ರೋಲ್ ನಿಲ್ತದೆ. ಅದೊಂದು ಮಾತ್ರ 100 ಹೇಳೋದು ಸತ್ಯನೇ. ಅದು ಮತ್ತೆ ತುಂಬ ಬಂದುಬಿಟ್ರೆ ಮಾತ್ರ ಸ್ವಲ್ಪ ಜಾಸ್ತಿ ಹೊಡಿಬೇಕು, ಇಲ್ಲದ್ರೆ ಕಡಿಮೆ ಹಾಕಿ ಬರ್ತದೆ. ಎಷ್ಟು ವರ್ಷದಿಂದ ಅದನ್ನು ಉಪಯೋಗಿಸ್ಕೊಳ್ತಾ ಬಂದಿದ್ದೀರಿ? 13ರಿಂದ ಸರ್. 2013ರಿಂದ ಈ ಕಡೆ ಅದನ್ನು ಹೊಡಿತಿದ್ದೀನಿ. 2 ಸಲ ಹೊಡಿತೀನಿ ಆ ಸಮಯದಲ್ಲಿ. ಅಂತೂ ಒಂದು ಸಲ ಅಂತೂ ಗ್ಯಾರಂಟಿ ಹೊಡಿತೀನಿ. ಕಾಫಿ ತೋಟಕ್ಕೆ ಸುಣ್ಣ ಹಾಕ್ತೀರಾ? ಸುಣ್ಣ ಹಾಕ್ತೀನಿ ಸರ್, 4 ವರ್ಷಕ್ಕೊಂದ್ಸಲ. ಈ ವರ್ಷಕ್ಕೆ 4 ವರ್ಷ ಆಗಿದೆ. ಈ ವರ್ಷ ಹಾಕ್ಬೇಕಿತ್ತು, ಸ್ವಲ್ಪ ಜನರ ಕಷ್ಟ ಅಂತ ಬೇಡ ಅಂತ ಅವರು ಹೇಳಿದ್ದೆ. ಫಸ್ಟ್ ನಿಮ್ಮ ನಂಬಿಬಿಟ್ಟು ಸುಣ್ಣ ತರೋದು, ಇವರು ನಿಲ್ಲದಲ್ಲೇ ಇರೋಕೆ ಆಗೋದಿಲ್ಲ ಅಂತೇಳಿ ಹೋಗ್ಬಿಟ್ಟಿದ್ದಾರೆ. ರಸಗೊಬ್ಬರವನ್ನು ಕೊಡ್ತೀರಲ್ವಾ? ಕೊಡ್ತೀನಿ ಸರ್. ಪೊಟ್ಯಾಸ್, ಯೂರಿಯಾ, ರಾಕ್ ಈ ಮೂರನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಗಿಡಕ್ಕೆ ನಮ್ಮ ಕೈ 2 ಕೈ ಬರೋಷ್ಟು ಆ ಥರ ಹಾಕ್ತೀವಿ. ಸಗಣಿ ಗೊಬ್ಬರವನ್ನು ಪೂರೈಕೆ ಮಾಡ್ತೀರಾ? ಸ್ವಲ್ಪ ಸ್ವಲ್ಪ, ಪೂರ್ತಿ ಹಾಕ್ಲಿಕ್ಕೆ ಆಗೋದಿಲ್ಲ ಸರ್. ಅದು ಗದ್ದೆ ತೋಟ ಒಂದು ಮಾಡಿದ್ವಿ, ಅದಕ್ಕೆ 2 ವರ್ಷಕ್ಕೊಂದ್ಸಲ ಸ್ವಲ್ಪ ಒಂದು ಪಿಕಪ್ ಸಿಗ್ತದೆ, ಮತ್ತೆ ಬಾಕಿ ಇರೋದು ಗದ್ದೆ ಇದೆ, ಗದ್ದೆಗೆ ಹಾಕ್ಬೇಕಾಗ್ತದೆ ಅಷ್ಟೇ. ಒಟ್ಟು 3 ಪಿಕಪ್ ಸಿಗ್ತದೆ. ಕಾಳು ಮೆಣಸು ಬಿಡಿಸೋ ಯಂತ್ರವನ್ನು ಇಟ್ಕೊಂಡಿದ್ರಿ, ಸಣ್ಣ ಯಂತ್ರ, ಅದ್ರ ಬಗ್ಗೆ ಹೇಳಿ. ಸಾಕು ಸರ್, ನಮ್ಮ ಇದಕ್ಕೆ ಸರಿ ಆಗ್ತದೆ. ಅಂದರೆ ಒಂದ್ಸಲ ಕರೆಂಟ್ ಒಂದು ವೋಲ್ಟೇಜ್ ಚೆನ್ನಾಗಿಟ್ಟುಬಿಟ್ರೆ ಗಂಟೆಗೆ ಆಗೋದು 200-250 ಕೆಜಿ ಬಿಡ್ಬೋದು. ಸಣ್ಣದೇ ಸಾಕು ಅಂತ ನಾವು ಇಟ್ಕೊಂಡಿದ್ದೆ ಸಾಕು. ಯಾವಾಗ ತೊಗೊಂಬಂದ್ರಿ, ಎಷ್ಟಾಗಿತ್ತು? 2013ಕ್ಕೆ ತಗೊಂಡು ಬಂದಿದ್ದೆ. ಅದು 16,000. 16,000ರಲ್ಲಿ ನನಗೆ ಅದು ಸಂಬಾರ ಮಂಡಳಿ ಪೈಸ, ಅದರಿಂದ ಸಬ್ಸಿಡಿ ಸಿಕ್ತು ಸರ್. ಅದಕ್ಕೆ 8,000 ಸಬ್ಸಿಡಿ ಸಿಕ್ಕಿದೆ. ಕರೆಂಟಿಂದ ಓಡಿಸ್ಬೇಕು. 1 ಗಂಟೆಗೆ 200-250 ಕಿಲೋಗ್ರಾಮು ಕಾಳು ಮೆಣಸಿನ ಗೊಂಚಲುಗಳಲ್ಲಿ ಇರುವ ಕಾಳನ್ನು ಬಿಡಿಸುತ್ತೆ. ನೀವು ಉಪಯೋಗಿಸ್ಕೊಂಡು ಬೇರೆಯವ್ರಿಗೂ ಉಪಯೋಗಕ್ಕೆ ಬಳಕೆ ಮಾಡ್ಕೊಂಡಿದ್ದೀರಲ್ವಾ? ಮಾಡ್ಕೊಂಡಿದ್ದೆ. ಹಾಗೇನಾದ್ರು ಹತ್ತಿರ ಇದ್ದರೆ ಸ್ವಲ್ಪ ತುಂಬ ದೊಡ್ಡ ಮಾಡೋದಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ ಸರ್. ಅವರು ಬಂದು ಬಿಡಿಸಿ, ಒಂದೊಂದ್ಸಲ ಅವರಿಗೆ ಬಿಟ್ಟು ಬಿಡ್ತೀನಿ, ಟೈಮ್ ಇರೋದಿಲ್ಲ, ನೀವೇ ಬಿಡಿಸ್ಕೊಳ್ಳಿ ಅಂತ ಹೇಳಿ ಬಿಟ್ಟು ಆಟಕ್ಕೆ ಹೋಗ್ಬಿಡ್ತೀನಿ. ಗ್ರಾವಿಟಿ ನೀರು ನಿಮಗೆ ಭಾಳ ವರ್ಷಗಳಿಂದ ಸಿಗ್ತಾ ಇದೆ, ಅದನ್ನು ಉಪಯೋಗಿಸ್ಕೊಳ್ತಿದ್ದೀರಲ್ವಾ? ಹೌದು ಸರ್, ಮಾಡ್ತೀನಿ. ಭಾಳ ವರ್ಷದಲ್ಲ ಸರ್, ನಾನು ಅದರ ಪ್ರಯತ್ನ ಪಟ್ಟಿಲ್ಲ. ಕೊನೆಗೆ ನಾನೊಂದು ಇದು ಟಿಲ್ಲರ್ ಮೋಟ್ರನ್ನ ಮಾರಿಬಿಟ್ಟೆ. ಆಗ ಐಡಿಯಾ ಮಾಡಿದೆ, ಅದಕ್ಕಿಂತ ಇದೊಂದು ಆಗ್ಬೋದು ಅಂತೇಳಿ ನೀರನ್ನ ಐಡಿಯಾ ಮಾಡಿ ಅಲ್ಲಿ ಒಂದು ಸಣ್ಣ ಕಟ್ಟೆ ಹಾಕಿ ಸಣ್ಣ ಥರದ ಪೈಪ್ ತಂದು ಆ ಥರ ಮನೆಗೆ ಉಪಯೋಗಿಸ್ತಾ ಇದ್ದೆ. ಅದನ್ನು ಮತ್ತೆ ನಾವು ದೊಡ್ಡದಾಗಿ ಮಾಡಿದ್ರೆ ಆಗ್ಬೋದು ಅಂತ ತೋಟಕ್ಕೆ ನೀರು ಹೊಡೋಕ್ಕೆ ಮಾಡಿದೆ ಸರ್. ಈಗಲೂ ಬಳಕೆ ಮಾಡ್ಕೊಳ್ತದ್ರಿ? ಬರ್ತಿದ್ದೀನಿ ಸರ್. ಸುಮಾರು ಒಂದು 3 ಎಕರೆ ತೋಟನೇ ಸುರುಸುರು ಹೊಡಿತಿದ್ದೆ ಆ ವರ್ಷ ಮೋಟ್ರ್ ಏನು ಇಲ್ಲದಾಗ. ಆಮೇಲೆ ಈಗ ಸ್ವಲ್ಪ ಕಷ್ಟ ಮಾಡಿ ಕೆಲಸ ಮಾಡೋದು ಕಷ್ಟ, ಇದರಲ್ಲಿ ದಿನಾ ಹೋಗಬೇಕಲ್ಲ ಅಂತೇಳಿ ಮತ್ತೆ ನಾವು ಮೋಟ್ರ್ ಮಾಡ್ಕೊಂಡಿದ್ವಿ. ತೋಟದಲ್ಲಿ ಬಾಳೆ ಇದೆ, ಸಪೋಟ ಇದೆ, ಆಮೇಲೆ ಕಿತ್ತಲೆ ಹಾಕ್ಕೊಂಡಿದ್ರಿ, ಬಟರ್ಫ್ರೂಟು, ಪಣಪುಳಿ, ಇದ್ರ ಬಗ್ಗೆ ಹೇಳಿ. ಪಾನ್ಪುಳಿ ಮಾತ್ರ ಒಂದು ವಿಶೇಷ ಸರ್. ಪಾನ್ಪುಳಿ ಅಂದರೆ ನಮ್ಮ ಜೀವ ಆಧಾರ ಲೆಕ್ಕದ. ಸುಮಾರು 1-7 ರಿಂದ 8 ಆಗಿದೆ. ಅಂತೂ ಕಡಿಮೆ ಅಂದರೆ 5 ಕ್ವಿಂಟಲ್ಗಿಂತ ಕಡಿಮೆ ಇಲ್ಲ ಸರ್. 1 ವರ್ಷ ಮಾತ್ರ ಕಡಿಮೆ ಆಗಿಬಿಟ್ಟಿತ್ತು. ಆ ವರ್ಷ ಮತ್ತೆ ನಾವು ಸ್ವಲ್ಪ ಮಳೆಗಳ ಖರ್ಚು ಸ್ವಲ್ಪ ಕಷ್ಟ ಆಗ್ತಿತ್ತು ಮಕ್ಕಳು ಹೋಗುತ್ತಿದ್ದೆ. ಆದರೂ ಅದರಲ್ಲಿ ತುಂಬ ಖರ್ಚು ಕಳ್ಕೊಂಡಿದ್ದೆ ಸರ್. ಆ ಟೈಪ್ ಪಾನ್ಪುಳಿ ಅಂದರೆ ವಿಶೇಷ. ಅಂದು 9 ಮರ ಇದೆ, 9 ಅಲ್ಲ, ಚಿಕ್ಕ ಚಿಕ್ಕ ಮರ, 15 ಮರ ಇದೆ. ಅಲ್ಲಿ 2-3 ಮರಗಳು ನೆಟ್ಟಿದ್ವಿ ನಾವೇ, ಅದು ಬಸಳಿಗೆ ಬಂದುಬಿಟ್ಟಿದೆ. ಈಗ ಮತ್ತೊಂದು ದೊಡ್ಡ ಮರ ಸತ್ತೋಗ್ಬಿಡು ಸರ್ ಈ ವರ್ಷ. ಅದಂತೂ ಬೇಜಾರು ಸಾಗಿತ್ತು. ಅಂದರೆ ಚೆನ್ನಾಗಿತ್ತು ರೋಡ್ ಕರೆಯಲ್ಲಿ, ನಾನು ಹೋಗ್ತದೆ ಅಥವಾ ಒಳ್ಳೆ ಮೆಣಸು ಚೆನ್ನಾಗಿ ಬರ್ತದೆ ಸರ್. ಈಕೆ ಅದು ಬೇರೆ 2 ಥರ, ಪನ್ಪುಳಿ ಮರಲ್ಲಿ ಒಳ್ಳೆ ಮೆಣಸಿನ ಬರ್ತದೆ, ಈ ಪನ್ ಫಸಲು ಹೋಗ್ತದೆ. ಮತ್ತು ಕಾಫಿ ತೋಟ ನಷ್ಟ ಅಂತ ಹೇಳ್ತಾರೆ, ಅದು ಹಾಳಾಗ್ತದೆ ಹಾಳಾಗ್ತದೆ ಅಂತೇಳಿ. ಸ್ವಲ್ಪ ಹೋಗಕ್ಕೆ ಬೀಳುವಾಗ ಹೋಗ್ತದೆ, ಆದರೂ ತೊಂದರೆ ಇಲ್ಲ, ಅದು ತುಂಬ ದಿನ ಸಿಗ್ತದೆ. ಪನ್ಪುಳಿಯಿಂದ ಹಣವನ್ನು ಮಾಡಿಕೊಂಡಿದ್ದೀರಲ್ವಾ? ಪನ್ಪುಳಿಯಿಂದ ಸರ್ ನಾವು ಮಾರುತಿ ವ್ಯಾನ್ ತೊಗೊಂಡಿದ್ದೆ, ಅದರಿಂದ ಫಸ್ಟ್ ಅಡ್ವಾನ್ಸ್ ಕೊಟ್ಟಿದ್ದೆ ಅದರಿಂದಲೇ. ಆಮೇಲೆ ನಾನೊಂದು ಗನ್ ತೊಗೊಂಡೆ, ಅದು ಪೂರ್ತಿ ಪನ್ಪುಳಿಯಿಂದಲೇ. ಮತ್ತು TV ತೊಗೊಂಡೆ, TVನೂ ಪನ್ಪುಳಿ. ಈಗ TV ಸ್ವಲ್ಪ ರಿಪೇರ್ ಆಗಿಬಿಟ್ಟಿದೆ ಈಗ, ಅದೆಲ್ಲ ಅದು ಪನ್ಪುಳಿಯಿಂದ ಮಾಡಿದೆ. ಅಂದರೆ ವರ್ಷದಲ್ಲಿ ಒಂದು ಗುರುತು ಮಾಡಿರ್ತಿದ್ದೆ. ಆಮೇಲೆ ಮಗಳ ಮೊದಲ ಟೈಮ್ ಬರೋಕ್ಕೆ ಆಗಲ್ಲ, ಪನ್ಪುಳಿ ದುಡ್ಡಿಂದಲೇ ಮಗಳಿಗೆ ಚಿನ್ನ ಮಾಡ್ತಿದ್ದೆ. ಅದರಲ್ಲಿ ಬಾಳೆಯನ್ನು ಹಾಕ್ಕೊಂಡಿದ್ರಿ, ಅದನ್ನು ಅವಕಾಶ ಇದ್ದಾಗ ಮಾರಾಟ ಮಾಡ್ತೀರಲ್ವಾ? ಮಾಡ್ತೀನಿ ಸರ್. ಮಾರಾಟ ಮಾಡಿಬಿಟ್ಟು ಅದನ್ನೇ ಬೇರೆ ಇಟ್ಕೊಳ್ಳಿಲ್ಲ, ಮನೆ ಸಾಮಾನ್ಯ ಅಂತ ಇಟ್ಕೊಂಡ್ಬಿಡ್ತೀನಿ. ಅದೆಲ್ಲ ಖರ್ಚು ನಮ್ಮ ಖರ್ಚು ಅಂತೇಳಿ ಬಾಳೆದು. ಸಪೋಟ ಎಷ್ಟು ಗಿಡಗಳಿದಾವೆ? ತೆಂಗು ಸಪೋಟ ಒಂದು 10 ಗಿಡ ಇದೆ ಸರ್. ನಟ್ಟಿಸ ಪತ್ರ ಹತ್ರ ಆಗಿಬಿಡ್ತು ಒಂದು ಬೇಜಾರು ಅಷ್ಟೇ. ತೆಂಗು ಬೇರೆ 9 ಇದೆ ಸರ್. ಮನೆ ಬಳಕೆಗೆ ಹಣ್ಣು ಸಿಗುತ್ತೆ ಸಪೋಟದ್ದು, ಮತ್ತು ಅವ್ರಿವ್ರಿಗೆ ಕೊಡ್ಲಿಕ್ಕೆ ಆಗ್ತದೆ. ಮತ್ತು ಸ್ವಲ್ಪ ಸಿಕ್ಕಾಗ ಹೆಚ್ಚಿಗೆ ಮಾರಾಟ ಮಾಡ್ತೀರಾ? ಹೇಗೆ ಮಾರಾಟ? 1 ಸಲ ಮಾಡಿದೆ ಸರ್, ಅದು ರೇಟ್ ತುಂಬ ಕಡಿಮೆ ಲಿಕ್ಕೋದು. 10 ರೂಪಾಯಿಗೆ, 10 ರೂಪಾಯಿಗೆ ಬೇಡ ಅಂತೇಳಿ ನಾನು ಮಾರಾಟ ಮಾಡಿದ್ವಿ. ಮಗನ ಜೊತೆಯಲ್ಲೇ ಬಂದಿದ್ದಾಗ ಬೇಡ ಪಪ್ಪ ಇದಕ್ಕೆ 10 ರೂಪಾಯಿ ಎಲ್ಲ, 1 20 ರೂಪಾಯಿ ಸಿಗಬೇಕಲ್ಲ ಅಂತ. ನೋಡ ತುಂಬ ತುಂಬ ಆದಮೇಲೆ ಮತ್ತೆ ಕೊಡೋಣ ಅಂತ ಹೇಳಿದ್ರು. ಮತ್ತೆ ಕೊಡಲಿಲ್ಲ ಸರ್ ಇಷ್ಟರೊಳಗೆ. ಮನೆ ಹತ್ತಿರ ಇರುವ ತೆಂಗಿನ ಮರಗಳಲ್ಲಿ ನೋಡ್ತಾ ಇದ್ವಿ, ಚೆನ್ನಾಗಿದೆ ಫಸಲು, ಒಳ್ಳೆ ತೆಂಗಿನ ನಾಡಿನಲ್ಲಿ ಕಾಯಿಗಳು ಇರ್ತಾವಲ್ಲ ಮರದಲ್ಲಿ, ಅದೇ ತರ ಒಳ್ಳೆ ಒಂಥರ ಹಿತವಾಗಿ ಕಾಯಿಗಳನ್ನು ಬಿಟ್ಟಿದೆ. ನೀವು ಬಳಸ್ಕೊಂಡು ಏನಾದರೂ ಎಣ್ಣೆ ತೆಗಿಲಿಕ್ಕೆ ಬಳಕೆ ಮಾಡಿಕೊಂಡು ಬೇರೆಯವ್ರಿಗೆ ಕೊಡ್ತೀರಾ ಹೇಗೆ? ಇಲ್ಲ ಸರ್, ಎಣ್ಣೆ ತೆಗೆಯುವ ಮಾಡಬೇಕು. ಕೆಲವು ಕಾಯಿಗಳು ಇಟ್ಟಾಗೋ ನಮಗೆ ಸ್ಟಾಕ್ ಇಡ್ತೀವಲ್ಲ, ಅಷ್ಟರಲ್ಲಿ ಅದನ್ನು ನೋಡಿದ್ರೆ ಹಾಳಾಗಿರ್ತದೆ ಸರ್. ಎಣ್ಣೆ ತೆಗಿಬೋದು ಅಂತ ಆಗ್ತದೆ, ಇಷ್ಟೇ ಕೊಟ್ಟಿಲ್ಲ ಸರ್ ಯಾರಿಗೂ. ಮನೆ ಖರ್ಚು ನಾವು ಮಾಡ್ಕೊಂಡಿದ್ದೀವಿ. ಅಡಿಕೆ ಎಷ್ಟು ವರ್ಷ ಆಯಿತು ಹಾಕಿ? 2006. ನೀವೇ ಹಾಕಿದ್ದ? ನಾವೇ ಸರ್, ನಾವೇ ಹಾಕಿದ್ದು. ನಾವೇ ಸ್ವಂತ ನರ್ಸರಿ ಮಾಡಿ ಬೀಜ ತಕೊಂಡು ಬಂದು ಬೇರೆ ನಮ್ಮ ಮನೆಯವರು ಒಬ್ಬರು ಇದ್ದಾರೆ, ಅವ್ರ ಕೈಯಿಂದ ತಂದು ಹಾಕಿದ್ದು. ಅದು ಒಳ್ಳೆ ಅಡಿಕೆ ಮತ್ತೆ ಸರ್, ಇಲ್ಲಿ ಮನೆ ಹತ್ತಿರನೇ ತಿರುಗಾಡ ಅಡಿಕೆ ಎಲ್ಲ ಒಳ್ಳೆ ಅಡಿಕೆ. ಮತ್ತೊಂದು ಸಲ ಸುಳ್ಳೇದಿಂದ ತಗೊಂಡ್ಬಂದು, ಆದಷ್ಟು ಪ್ರಯೋಜನ ಇಲ್ಲ ಸರ್. ದೂರ ದೂರ ಫಸಲಿದ್ದಾರೆ. ಇದ್ದರೆ ಒಂದು ಮರದಲ್ಲಿ ಯಾಕೆ ಒಂದು 30 kg ಮೇಲೆ ಸಿಗ್ತದೆ. ಮೊದಲು ಹಾಕುವಾಗ ಏನು ಬೆಲೆ ಇತ್ತು? 3 rupees ಸರ್, ಏನಿಲ್ಲ, 3 rupees ಇದ್ದಿದ್ದು ಬೆಳೆ. ಅಲ್ಲಿಂದ ಇಳಿತಿಳಿತ ರೇಟು ಸ್ವಲ್ಪ 11-9 ಎಲ್ಲ ಬರ್ತು. ಈಗ ಮಂತ್ರ ಬರಲ್ಲ, ಈಗ ಒಳ್ಳೆ ರೇಟ್. 3 rupees ಆಗುವ ವರ್ಷ ನಮಗೆ ಅಡಿಕೆ ಆಗಿತ್ತು, ಯಾರೂ ತಗೊಂಡು ಹೋಗಿಲ್ಲ. ಎಲ್ಲ ಮರದ ಬರಲಿ ಕೆಲಸದವರು ತಿಂದುಕೊಂಡು ಹಾಗೇನು ಹೋಗ್ತಿದ್ದವ್ರೆ. ಅದ್ರ ಗಿಡ ಬಿದ್ದುಬಿಟ್ಟು ಸುಮಾರೆಷ್ಟೋ ಉಂಟು ಈಗ ಆ 3 rupees ಆಗೋತ್ತಿಗೆ. ನೋಡಿ, ಈ ಥರದ ಬೆಲೆ ಆಗುತ್ತಂತ ಯಾರೂ ಅಂದ್ಕೊಂಡಿರಲಿಲ್ಲ ಅಲ್ವಾ? ನಿಜವಾಗಿ ಸರ್, ಅಡಿಕೆ ಮಾತ್ರ ನಿಜವಾಗಿರು. ಅಡಿಕೆ ಜೊತೆಗೆ ಏನು ಕಾಫಿ ಹಾಕೊಂಡಿದ್ದೀರಾ ಅಥವಾ ಹಾಗೆ ಬರೇ ಅಡಿಕೆ ಮಾತ್ರ ಇದೆಯಾ? ಅಡಿಕೆಯಲ್ಲಿ ಕಾಫಿ ಹಾಕಿದ್ರೆ ಏಲಕ್ಕಿ ಇದೆ ಸರ್ ಅಡಿಕೆ ತೋಟದಲ್ಲಿ, ಮತ್ತೆ ಮೆಣಸು ಬಿಟ್ಟಿದ್ದೀನಿ, ಒಳ್ಳೆ ಅಡಿಕೆ ಮರಗಳ ಮೆಣಸು ಹಬ್ಬಿಸಿದ್ದೀನಿ. ನೋಡಿ, ಅಡಿಕೆಯಲ್ಲಿ ಕಾಳು ಮೆಣಸನ್ನು ಬೆಳ್ಕೊಂಡಿದ್ರಿ, ಏಲಕ್ಕಿನೂ ಇದೆ, ಕಾಫಿನೂ ನೆಟ್ಕೊಂಡಿದ್ರ? ಕಾಫಿನೂ ಇದೆ ಸರ್. ಅದೇ ನೋಡಿದ್ರೆ ಮನೆ ಪಕ್ಕ ನಿಂದು ಎಲ್ಲ ಬೆಳೆ ಮಿಸರಾಗ್ತಿದೆ, ಯಾರಪ್ಪ ನೋಡೋದಂತ ಹೇಳಿದ್ರೆ ಕಾಫಿಲಿ ಅರ್ಬಿನೂ ಉಂಟು, ರೋಬಸ್ಟ್ ಇದೆ. ಅದರ ಮೇಲೆ ಸಿಲ್ವರ್ ಮರವು, ಮೆಣಸು, ಬಾಳೆ, ಏಲಕ್ಕಿ, 3 ಒಂದೇ ತೋಟದಲ್ಲಿ. ಪ್ರತಿನಿತ್ಯ ಶ್ರಮಪಟ್ಟು ದುಡಿತಾ ಹೋದರೆ ಬೆಳವಣಿಗೆ ಆದೇ ಆಗ್ತದೆ. ಸುಮ್ಮನೆ ಕೂತ್ಕೊಂಡು ಆಳು ಕಾಳುಗಳಿಲ್ಲ ಅಥವಾ ಆಳು ಕಾಳುಗಳನ್ನು ಹೆಚ್ಚು ನೆಚ್ಚಿಕೊಂಡು ಕೃಷಿಯಲ್ಲಿ ನಾವು ಏನೂ ಸಿಗೋದಿಲ್ಲ ಅನ್ನೋ ಥರ ಮಾತುಗಳನ್ನು ಕೇಳ್ತಾ ಇರ್ತೀವಿ. ನೀವು ಮನೆಯಲ್ಲಿ ನಿಮ್ಮ ಶ್ರೀಮತಿಯವರು ಹಾಗೆ ನಿಮ್ಮ ಪುತ್ರ ಎಲ್ಲರೂ ಭಾಗಿಯಾಗೋದ್ರಿಂದ ಮತ್ತು ಅಗತ್ಯ ಇರುವಾಗ ಆಳು ಕಾಳುಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಕೈಗೆ ಉಳಿತತೆ ಮತ್ತು ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗ್ತಾ ಬಂದಿದ್ದೀರಿ ಅಲ್ವಾ? ಹಾಂ ಸರ್, ಹೇಳೋ ಮಾತಲ್ಲಿ ತಪ್ಪೇ ಇಲ್ಲ. ಕೃಷಿನೇ ಮೇನ್ ಅಂತೇಳಿ ಮಾಡ್ತಾ ಹೋಗಿದ್ರೆ ಒಳ್ಳೇದು. ಅದರಲ್ಲಿ ಈಗ ನಾವು ಕೂತ್ಕೊಂಡು ಮಾತಾಡ್ತಿದ್ದೀವಲ್ಲ, ಈ ಮನೆ ನೀವು ಕಟ್ಟಿದ್ದ, ಅಪ್ಪ ಕಟ್ಟಿದ್ದ? ನಾವೇ ಕಟ್ಟಿದ್ದು ಸರ್. ಹೇಗೆ ಕಟ್ಟಿದ್ರಿ? ಇದೇ ಕಾಫಿ ಬರೋ ದುಡ್ಡಲ್ಲಿ ಮಾಡಿದ್ದಲ್ಲ, ಮತ್ತೇನು ಬೇರೆ ಅದು ಬರ್ತಿತ್ತಲ್ಲ, ಏಲಕ್ಕಿ ಹೋಗಿತ್ತು ಮೊದಲು, ಪುನಃ ಏಲಕ್ಕಿ ಮಾಡಿರೋದು. ಕಾಫಿ ದುಡ್ಡಲ್ಲೇ ಸರ್, ಕಾಫಿ ಮೆಣಸು ಅಂದರೆ ಮೆಣಸಿನ ಮತ್ತೆ ತುಂಬ ಪ್ರಯೋಜನ ಆಗಿದೆ ಅಂತೇಳಿದ್ರೆ ಆದಮೇಲೆ ಒಳ್ಳೆ ದುಡ್ಡು ಸಿಕ್ಕಿದೆ ಅದರಿಂದ ಸರ್. ಒಂದು ಸಲ 700 rupees ರೇಟ್ ಸಿಕ್ತು, ಆಗ ನಿನ್ನ ಒಳ್ಳೆ ಮೆಣಸು ನಿಜವಾಗಿ ಹೇಳಿದ್ರೆ ಅದು ಒಳ್ಳೆ ಇದು ಕೊಟ್ಟು ನಮಗೆ. ಅಲ್ಲಿಂದ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಪಡ್ಕೊಂಡ್ಬಂದು, ಇಲ್ಲದಿದ್ದರೆ ಕಷ್ಟ ಯಾವಾಗ ಒಡೆಯಾಗ್ತು, ಅದರಲ್ಲಿ ಹುಷಾರಿತ್ತಿಲ್ಲ ಸರ್, ಅದರಲ್ಲಿ ತುಂಬ ಬೇಜಾರಾಗ್ತಿತ್ತು. ವರ್ಷ ವರ್ಷಕ್ಕೂ ವರ್ಷ ವರ್ಷಕ್ಕೂ ದುಡ್ಡಿನ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಮನೆಗಳನ್ನು ಕಟ್ಟಿಸ್ಕೊಂಡಿರೋರು ಇದ್ದಾರೆ, ನೀವು ಹಾಗೆ ಮಾಡಿಕೊಂಡ್ರೆ ಹೇಗೆ? ನಾನು ಸುಮಾರು ಸಮಯ ಹಾಗೆಯೇ ಇಟ್ಟೆ ಸರ್, ಇನ್ನು ಆಗೋದಿಲ್ಲ ನನ್ನ ಕೈಯಿಂದ ಅಂತೇಳಿ. ಆಮೇಲೆ ಒಬ್ಬ ಕಾಂಟ್ರಾಕ್ಟರ್ನ ಕರೆದುಬಿಟ್ಟು ಅರ್ಧ ದುಡ್ಡು ಈ ವರ್ಷ ಕೊಡ್ತೇನೆ, ಅರ್ಧ ಮುಂದೆ ಕೊಡ್ತೇನೆ ಅಂತ ಹೇಳಿದೆ. ಆ ಥರ ಮಾಡಿಬಿಟ್ಟು ನಾವು ನಿನ್ನ ಮತ್ತೆ ಕೆಲಸ ಆದ ನಂತರ ಪುನಃ 50,000 ಕೊಡಲಿಕ್ಕಿತ್ತು, ಅದು 1 year ಕಳೆದು ಅವ್ರಿಗೆ ಕೊಟ್ಟಿರೋದು ಮೊದಲಿಂದಾಗಿ. ಹಾಗೆ ಹಿಂದೆ ಒಮ್ಮೆಗೆ ಮಾಡೋಕ್ಕಾಗಿಲ್ಲ ಸರ್. ನಿಜ, ಎಷ್ಟೋ ಜನ ರೈತರು ಹಾಗೆ ಮಾಡ್ತಾರೆ, ಒಂದ್ಸರಿ ಬುನಾದಿ ಎಲ್ಲ ಕೆಲಸ ಮುಗಿಸ್ಕೊಳ್ತಾರೆ, ಆಮೇಲೆ ಕಟ್ಕೊಂತ ಹೋಗಿ ಒಂದೊಂದು ಮುಗಿಸ್ಕೊಂತ ಕೆಲವೊಂದ್ಸರಿ 2-3 ತನಕ ಸಮಯ ತೆಗೆದುಕೊಳ್ತಾರೆ, ಹಣ ಬಂದಂಗೆಲ್ಲ ನೋಡ್ಕೊಂಡು ಖರ್ಚು ಮಾಡ್ಕೊಂತ ಹೋಗ್ತಾರೆ. ಒಳ್ಳೇದೇ, ತಪ್ಪೇನಿಲ್ಲ. ಒತ್ತಡ ಮಾಡ್ಕೊಳ್ಳೋದು, ಸಾಲ ಮಾಡ್ಕೊಂಡು ಸುಸ್ತು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಆಲೋಚನೆಗಳು ತಪ್ಪೇನಿಲ್ಲ. ಹಸುಗಳನ್ನು ಸಾಕೋದು ಕಷ್ಟ ಅನ್ನುವ ಈ ದಿನಗಳಲ್ಲಿ ಹಸುವನ್ನು ಇಟ್ಕೊಂಡಿದ್ರಿ. ಮೊದಲೆಲ್ಲ ನಿಮ್ಮ ತಂದೆಯವರಿದ್ದಾಗ ಎಷ್ಟು ಹಸು ಸಾಕ್ತಾ ಇದ್ರಿ, ಈಗ ಎಷ್ಟಿದಾವೆ, ಹೇಗೆ ಸಾಕ್ತದ್ರಿ ಹೇಳಿ? ತಂದೆ ಇರುವಾಗ ಸುಮಾರು ಹಸು ಇತ್ತು, ಜೊತೆಲಿದ್ದೋ ನಾವೆಲ್ಲ, ಆವಾಗ 5-6 ಹಸುಗಳಿದ್ದು, ಮತ್ತು ಎತ್ತು ಊಳಕ್ಕೆ ಅದೊಂದು 3-6 ಜೊತೆವರೆಗಿತ್ತು ಸರ್ ನಮ್ಮ ಹತ್ರ. ಎಲ್ಲ ಜೊತೆ ನಾವು ಅಣ್ಣ ತಮ್ಮದ್ರು ದೊಡ್ಡ ಮನೆಯಲ್ಲಿ ಬಂದ ಮೇಲೆ ನಾವೆಲ್ಲ ಇದ್ದರು, ಮತ್ತು 2-3 ಜನ ಕೆಲಸದವರು ಇರ್ತಿದ್ರು. ಉಳಿದು ಭಾರಿ ಚೆನ್ನಾಗಿರ್ತಿತ್ತು ಗದ್ದೆ, ಸುಮಾರು ಗದ್ದೆ ಇತ್ತು. ಪಾಲ್ ಮದ ಮೇಲೆ ಅವರೆಲ್ಲ ಗದ್ದೆನ ತೋಟ ಮಾಡಿಬಿಟ್ರು, ನಾನೊಬ್ಬನು ಸ್ವಲ್ಪ ಇಟ್ಟುಕೊಂಡಿದ್ದೀನಿ, ಮತ್ತೆಲ್ಲ ತೋಟ. ಆಗ ಅಪ್ಪ ಮನೆ ಇರುವಾಗ ತುಂಬ ದನ ತೋಟ ನಿಂತಿರಲ್ಲ ಸರ್, ದನ ಮೇವ ಬಾಣೆಗಳು ಬೇಕಾದಷ್ಟು ಬಿಟ್ಟು ಬಿಟ್ಟಿದ್ರು, ಇರ್ತಿದ್ದೆ ದನಗಳು. ಈಗೆಲ್ಲ ಖಾಲಿ ಜಾಗ ಕಡಿಮೆ ಆಗಿದ್ರಿಂದ ಹಸು ಸಾಕಾಣಿಕೆನೂ ಎಮ್ಮೆ ಸಾಕಾಣಿಕೆನೂ ಕಮ್ಮಿ ಆಯ್ತು. ನೀವು ಚಿಕ್ಕವರಿದ್ದಾಗ ಎಮ್ಮೆಗಳನ್ನು ಸಾಕ್ತಾ ಇದ್ರೆ? ಎಮ್ಮೆ ಸಾಕಿದ್ದೆ ಸರ್, 1 ತಂದುಬಿಟ್ಟು 12 ಆಗಿದೆ ಸರ್, ಅದು ಎಲ್ಲ ಹೆಣ್ಣುಕರ ಹಾಕಿರೋದು ಅದ್ರ ಜೊತೆಲಿರುವಾಗ. ಆಮೇಲೆ ನಮಗೊಂದು ಎಮ್ಮೆನ ಕೊಟ್ಟರು, ನಾವು ಆಕಳಿಗಳು ಬರುವಾಗ ಒಂದೊಂದು ಎಮ್ಮೆನೂ ಪಾಲು ಮಾಡ್ಕೊಳ್ಳೋದು, ನಮ್ಮ ಹತ್ರ ಇತ್ತು ಎಮ್ಮೆ. ಮತ್ತೆ ಅದು ಕಷ್ಟ ಆಗ್ತದೆ ಸರ್ ಸಾಕೋದು. ಕೆಲವೊಬ್ರು ಹೇಳ್ತಾರೆ ಎಮ್ಮೆ ಸಾಕೋದು ಸ್ವಲ್ಪ ಹಸು ಸಾಕೋದಕ್ಕಿಂತ ಅಂತ ಸರ್. ಅದು ಹೋದ್ರೆ ಹೋಗೇಬಿಟ್ಟು ದಿನ ಹೋಗಿ ವಾಕಿಂಗ್ ಹೋಗಿ ಹೊಡ್ಕೊಂಡು ಬರಬೇಕು. ಕಟ್ಟಿಯಾಗಿ ಸಾಕೋದ್ರೆ ಗೊತ್ತಿಲ್ಲ, ಕಟ್ಟಿಯಾಗಿ ಸಾಕೋದು ಆಗೋದಕ್ಕೆ ಮೇವು ತುಂಬ ಬೇಕು ಸರ್. ಮಂತ್ರಿರ ತೇಜಸ್ ನಾಣಯ್ಯ ಅವರು ಎಮ್ಮೆಗಳನ್ನೇ ಸಾಕಿರೋದು, ಅದು 1-2 10-20 ಎಮ್ಮೆಗಳನ್ನು ಯಾವಾಗಲೂ ಸಾಕ್ತಾ ಇರ್ತಾರೆ ನೋಡಿ. ಒಳ್ಳೆ ಗೊಬ್ಬರ ಸಿಗುತ್ತಂತ ಹೇಳ್ತಾರೆ, ಮತ್ತೆ ಸಾಕೋದು ಸುಲಭ ಅಂತ ಅಂದ್ಕೊಂಡು ಅವರ ಅಭಿಪ್ರಾಯ. ಈಗ ಜರ್ಸಿ ಕ್ರಾಸ್ ಇದೆ, ಕರುನು ಇದೆ, ಕೊಟ್ಟಿಗೆ ಇಟ್ಕೊಂಡಿದ್ರಿ, ಗೊಬ್ಬರನೂ ಸಿಗುತ್ತೆ, ಮತ್ತೆ ಭತ್ತ ಬೆಳ್ಕೊಂತೀರಿ, ಮೇವು ಸಿಗುತ್ತೆ, ಯಾವ ಭತ್ತವನ್ನ ಬೆಳ್ಕೊಂತ ಬಂದಿದ್ದೀರಿ? ಭತ್ತ ಒಂದೊಂದ್ಸಲ ಒಂದೊಂದು ಚೇಂಜ್ ಚೇಂಜ್ ಆಯ್ತು ಸರ್. ಆ ಮದುವೆ ಒಂದ್ಸಲ ಬಿಟಿ ನೆಟ್ಟಿದೆ ಸರ್, ಆ ನಂತರ ರಾಜಮುಡಿ ಮಾಡಿದೆ. ಹೋದ ವರ್ಷ ಅದೊಂದು ಒಳ್ಳೆ ಭತ್ತ ಮಾಡಿದ್ದೆ, ಅದು ಹೆಸರು ಮಾತ್ರ ಬರೋದಿಲ್ಲ ಅಂತಂದ್ರೆ ಅದೇ ಪಂಜಾಬ್ ಸಣ್ಣ ಪಂಜಾಬಿಂದ ತಂದಿದ್ದು ಬೀಜ ಅಂತೇಳಿ ಅವ್ರು ಬೇರೆಯವ್ರ ಕೈ ನಾನು ಪೈರು ತಂದು ನಟ್ಟಿರೋ ಸರ್. ಅದೊಂದು ಈ ವರ್ಷ ಡ್ರಮ್ ಸೆಟ್ಸ್ ಅಂತೇಳಿ ಡ್ರಮ್ ಎಲ್ಲ ತಂದಿಲ್ಲ ಅಂತೇಳಿ ಮಕ್ಕ ನಾವೆಲ್ಲ ಸೇರ್ಕೊಂಡು ಒಂದು ಡಬ್ಬದಲ್ಲಿ ಭತ್ತ ತೊಗೊಂಡು ಮೊಳಕೆ ಮಾಡಿ ಮಾಡಿದೆ, ಅದು ಫೇಲ್ ಆಗಿಬಿಡ್ತು. ಹಾಗಾಗಿ ಅದನ್ನು ಮುಟ್ಟಕ್ಕೆ ಹೋಗಿಲ್ಲ ಸರ್, ಅಂದರೆ ಬೇರೆ ಕಡೆಯಿಂದ ಇವತ್ತು ಪೈರು ತಂದು ನಟ್ಟಿರೋದು. ಎಷ್ಟೋ ಜನ ಹೇಳ್ತಾರೆ ಭತ್ತ ಬೆಳೆಯೋದು ಲಾಭದಾಯಕ ಆಗಲ್ಲ, ದುಡ್ಡು ಸಿಗಲ್ಲ, ಖರ್ಚು ಹೆಚ್ಚಿಗೆ, ಆಮೇಲೆ ದನ ಕರುಗಳನ್ನು ಸಾಕೋದು ಅಷ್ಟೇ, ಯಾಕೆ ಜಾಗ ಬಿಡಬೇಕು, ಆ ಬೆಳೆ ಮಾಡ್ಬೇಕು, ಈ ಬೆಳೆ ಮಾಡ್ಬೇಕು ಅಂತ ಅನ್ಕೊಂಡು ನೀವು ಭತ್ತನೂ ಬೆಳೀತಿದ್ರಿ ಮತ್ತೆ ಹಸು ಸಾಕ್ಲಿಕ್ಕೆ ಜಾಗನೂ ಇಟ್ಕೊಂಡಿದ್ರಿ, ಏನು ಹೇಳ್ತೀರಿ? ಯಾವ ಭತ್ತ ಬೆಳಿಬೇಕಂದ್ರೆ ಅದು ಕಷ್ಟ ಖರ್ಚು ನಿಜ ಸರ್, ಆದರೆ ಅದು ಖರ್ಚಿಗೆ ತಗಬೇಕು, ಮನೆಗೆ ಮಾರಾಟ ಮಾಡೋಕ್ಕಿಲ್ಲದಿದ್ರು ಖರ್ಚಿಗೆ ತಗಬೇಕು ಅಂತ ಹೇಳೋದು. ನಾವು ಒಬ್ಬರು ತೋಟ ಮಾಡಿಬಿಡ್ತಾರೆ ಸರ್, ಅದು ನೆರಳಾಗ್ತದೆ, ಆಗ ಇವನು ಏನು ಮಾಡೋಕ್ಕಾಗೋದು, ಇವನು ತೋಟಲನ್ನೇ ಮಾಡಬೇಕು, ಆ ಥರ ಆಗಿಬಿಟ್ಟಿದೆ ನಮ್ಮ ಬೈಲದಲ್ಲ. ಈಗ ಇನ್ನು ನಮ್ಮ ಜೊತೆಯಲ್ಲಿ ಇರೋರೆಲ್ಲ ಪಾಲ್ ಬಿಟ್ಟಿದ್ದಾರೆ, ಕೇಳೋಣ ಅಂದ್ರೆ ಒಂದು ಸ್ವಲ್ಪ ಗದ್ದೆನೇ ಕೊಟ್ಬಿಟ್ಟು ಗದ್ದೆ ನೀವು ಬೇಕಾಗೋಗು ಬಿಟ್ಟು ಕೊಡೋಣ ಅಂತೇಳಿ. ಮತ್ತೆ ನಮ್ಮ ಇವ್ರು ನಮ್ಗೆ ಅಷ್ಟು ಸರಿ ಬರೋಲ್ಲ, ಸುಮ್ಮನೆ ಆಗ್ಬಿಟ್ಟದನ್ನು ಕೇಳೋದಕ್ಕೆ ನಮ್ದು ಮಾತನಾಡ್ತೀವಿ. ಸುತ್ತ ಪಾಳಿ ಮೂರು ಕಡೆನೂ ಪಾಳಿ ಆಗಿದೆ. ಹಾಗೆ ಸರ್, ಯಾವುದು ಸುಲಭ ಅಲ್ಲ, ತೋಟ ಮಾಡೋದು ಸುಲಭ ಅಲ್ಲ, ಭತ್ತ ಬೆಳೆಯೋದು ಸುಲಭ ಅಲ್ಲ, ಜೀವನ ಮಾಡೋದು ಸುಲಭ ಅಲ್ಲ, ಆದರೆ ಅದನ್ನ ಆಸಕ್ತಿಯಿಂದ ತೆಗೆದುಕೊಂಡ್ರೆ ಯಾವುದು ಕಷ್ಟ ಆಗುದಿಲ್ಲ. ಭತ್ತ ಯಾವ್ದಾವ್ ತಳಿಗಳನ್ನ ಹಾಕೊಂತ ಬಂದಿದ್ರಿ, ಸುಮಾರು ವರ್ಷಗಳಿಂದ ಬೆಳೀತಾ ಇದ್ರಲ್ಲ, ಬಿ ಕೆ ಬಿ, ರಾಜಮುಡಿ ಈ ತರ? ಹೌದು ಸರ್, ಬಿ ಕೆ ಬಿ ಮಾಡಿದ್ದು, ಅದೇ ಬಿ ಕೆ ಬಿ ಆದ್ರೆ ರಾಜಮುಡಿ ಮಾಡಿದ್ರು. ಆ ನಂತರ ಹೊಸ ಭತ್ತ ಬೇಕು, ಈಗೊಂದು ಹೊಸ ಭತ್ತ ಕೇಳ್ತಾ ಇದೀವಿ ಸರ್, ಅದು ಆಗ್ತದೆ ಅಂತ ಗೊತ್ತಿಲ್ಲಲ್ಲ, ಕಪ್ಪು ಭತ್ತ ಅಂತೇಳಿ ನಾನು ಆಕಾಶವಾಣಿ ಕೇಳಿದ್ದೆ. ಅದು ಅದಂದ್ರೆ ಸ್ವಂತ ಖರ್ಚು ಇಟ್ಟು ತುಂಬ ಮಾರಾಟ ಮಾಡೋರಲ್ಲಿ ಮಾಡ್ಬೋದು, ನಮಗೆಲ್ಲ ಆಗೋದಿಲ್ಲ ಸರ್. ಅದು ನಾವೀಗ ಇದೇ ತುಂಗ ಇಂಟಾನು ಈ ತರ ಮಾಡ್ಕೊಂಡು ಬಂದಿದೆ, ಚೇಂಜ್ ಮಾಡ್ತೀನಿ ಬೆಳೆ. ಹುಲ್ಲು ಹಸುಗಳಿಗೆ ಮೇಲಕ್ಕೆ ಸಿಗುತ್ತೆ ಮತ್ತೆ ಕೆಲಸನೂ ಆಗ್ತಾ ಇರುತ್ತೆ. ಭತ್ತ ಆದ್ಮೇಲೆ ತರಕಾರಿಯನ್ನು ಬೆಳ್ಕೊಂತೀರ? ಮಾಡಿದೆ ಸರ್, ಒಂದು ಎರಡು ಮೂರು ವರ್ಷದಲ್ಲಿ ಮಾಡಿದೆ. ಈ ವರ್ಷ ಅಂತೂ ಮಾಡಿದ್ರೆ ಸ್ವಲ್ಪ ಡೌಟ್ ಆಗ್ತದೆ, ಯಾಕೆಂದ್ರೆ ಜನ ಕಡಿಮೆ. ತರಕಾರಿ ಅಂದರೆ ನಾನು ಈಗ ಏಪ್ರಿಲಲ್ಲಿ ಓಡಿ ಬಿಡ್ತೀನಿ, ಏಪ್ರಿಲ್ ಹತ್ತರಿಂದ ಇಪ್ಪತ್ತೇಳು ಮೇ ಐದರ ಒಳಗಡೆ ಅದರ ಇದು ಮಾಡಿಬಿಡ್ತೀನಿ ಸರ್, ಮಣ್ಣು ಕುಡಿಸೋದಲ್ಲ ಆಗ್ತದೆ. ಆ ಥರ ಮಾತ್ರ ಸಿಗ್ತದೆ, ಒಳ್ಳೆ ಇಳುವರಿ ಸಿಗ್ತದೆ, ಒಳ್ಳೆ ದುಡ್ಡು ಆಗ್ತಿತ್ತು ಅದರಲ್ಲಿ. ನನಗೆಲ್ಲ ಅದರಲ್ಲೆಲ್ಲ 100,000 rupees ಅರವತ್ತು ತೆಗೆದಿತ್ತುಂಟು, ಬರೀ ಬೀನ್ಸಲ್ಲಿ ಎಷ್ಟಾಗಲ್ಲ. ಅದು ಶ್ರಮ ಪಟ್ಟರೆ ಎಷ್ಟೆಲ್ಲ ದುಡ್ಡು ಸಂಪಾದನೆ ಆಗ್ತದೆ. ಮೀನನ್ನು ಸಾಕ್ತಿದ್ರಿ ಎಷ್ಟು ವರ್ಷದಿಂದ? ಸುಮಾರು ವರ್ಷದ ಮಾಡಿದೆ ಸರ್, ಒಂದು 20 years ಮೀನು ಸಾಕಿರ್ಬೋದು, ಆದರೆ ಹಿಡೀಲಿಕ್ಕೆ ಎಲ್ಲದು ಮಾಡಿಲ್ಲ, ಅದು ಇದ್ದದ್ದು ಬೆಳ್ಕೊಂಡು ಏನೋ ಬರ್ತಾ ಇತ್ತು ಹಾಗೆ ಅಂತೇಳಿ. ಈಗ ಮಾತ್ರ 3 years ವರ್ಷಕ್ಕೊಂದ್ಸಲ 3 years ಹಿಡಿತಿದ್ರು, ಸ್ವಲ್ಪ ಸ್ವಲ್ಪನೆ, ಆದರೆ ತುಂಬ. 1 year ಮಾತ್ರ ಒಂದು 60,000 rupees ಸಿಕ್ಕಿದೆ ಸರ್ ಮೀನಲ್ಲಿ. ಎಷ್ಟು ಕೆ ಜಿ ನೆನಪು ಬರಲ್ಲ, ಹೇಳ್ಬಿಟ್ಟು ಅದು ಹೊತ್ಕೊಂಡಿರೋದು ಸುತ್ತಮುತ್ತಲ್ಲಿ ಕೊಟ್ಟುಬಿಟ್ಟು ಮನೇಲಿ ಅಂಗಳದಲ್ಲೇ ದೊಡ್ಡ ಟಾಪ್ ಎಲ್ಲ ಕೊಟ್ಟು ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ, ಬನ್ನಿ ಬನ್ನಿ ನಮ್ಮ ಮೀನು ಕೊಡ್ತೀವಿ ಅಂತ ಬಿಟ್ಟು ಆಗ 200 rupees ಮಾರಾಟ ಮಾಡಿದ್ವಿ. ಇಲ್ಲೇ ಮನೆ ಹತ್ರದಲ್ಲೇ ಮಾರಾಟ ಮಾಡಿದಿರಿ? ಮನೆ ಹತ್ರದಲ್ಲಿ ಸುತ್ತಲ್ಲಿ ಫೋನ್ ಮಾಡ್ತಾರೆ, ನಮ್ಮ ಮೀನು ಹಿಡಿದಿದ್ದೀವಿ ಬರ್ತೀರಾ ಅಂತ ಹೇಳ್ಬಿಟ್ಟು. ಕೆರೆ ಹತ್ರನೇ ಬರ್ತಾರೆ, ಆದರೆ ಅಲ್ಲಿ ಕೊಡೋದಿಲ್ಲ, ಮನೆಗೆಲ್ಲ ತಂದುಬಿಟ್ಟು ಮತ್ತೆ ಅದರ ಒಂದು ಲೆವೆಲ್ ಮಾಡ್ತೀವಿ, ಒಬ್ರಿಗೆ ಸಣ್ಣದು ಸಿಕ್ಕೋದಲ್ಲ ಆಗ್ಬೋದಲ್ಲ, ಆ ಥರ ಮಾಡಿಬಿಟ್ಟು ಕೊಡ್ತೀವಿ. ಕಟ್ ಮಾಡಿಕೊಡ್ತೀರಾ ಹಾಗೆ ಕೊಡ್ತೀರಾ? ಇಲ್ಲ ಸರ್, ಅವ್ರಿಗೆ ಇಡೀ ಹಾಗೇನೆ ತೂಕ ಮಾಡಿಬಿಟ್ಟು ಕೊಡ್ತೀವಿ. ಕೊಡೋರು ಕೊಡ್ತಾರೆ ಯಾವಾಗಲೇ, ಮತ್ತೆ ಹಿಂದಿಂದ ಕೊಡೋರು ಕೊಡ್ತಾರೆ, ಮತ್ತೆ ಪುನಃ ಪುನಃ ಅದನ್ನು ಕೇಳೋಕ್ಕೇನು ಹೋಗೋದಿಲ್ಲ ಒಂದ್ಸರಿ ಕೊಟ್ಟಾದ್ಮೇಲೆ. ಅದು ಮೀನು ಸಾಕೋದನ್ನು ಒಳ್ಳೇದೆ, ಅದಕ್ಕೆ ಎಷ್ಟು ಉದ್ದ ಆಗಲದ್ದು ಆಳದ್ದು ಕೊಳ ಮಾಡ್ಕೊಂಡಿದ್ದೀರಿ ನೀರಿಂದು? ಅದು ದೊಡ್ಡ ಕೊಳ ಮಾಡಿದ್ದೀನಿ ಸರ್, ಒಂದು 125 feet ಉದ್ದ ಇದೆ, 80 feet ಅಗಲದಲ್ಲಿದೆ. ಒಂದು ಇಲ್ಲಿ ಮನೆ ಹತ್ರ ಸಿಕ್ಕೋದು ಒಂದು ಕೆರೆ ಇದೆ, ಅದು ಸರ್ಕಾರದಿಂದ ಮಾಡಿಕೊಟ್ಟಿದ್ದು ಕೆರೆ, ಅದು ಜಲಾನ ಇಲಾಖೆಯಿಂದ ಮಾಡಿದ್ರು. ಹಾಗಾಗಿ ಬೇಕು ಬೇಕಂತ ಮಾಡಿದ್ದು, ಅದು ಪ್ರಯೋಜನ ಬರೀ ಮೀನಿಗೆ ಮಾತ್ರ ಇಟ್ಕೊಂಡಿದ್ದು. ಅದು ಮೀನು ಇರ್ತದೆ ಚೆನ್ನಾಗಿ ಉಂಟು, 1-2 years ನೀರು ಒಣಗಿತ್ತು ನೀರು, ಅದು ಒಣಗಿ ಬಿಟ್ಟರೆ ಮಾತ್ರ ಮೀನು ಸತ್ತೋಗ್ಬಿಡ್ತಂತೇಳಿ ಒಂದ್ಸಲ ಮೀನು ತೆಗೆದು ಅಲ್ಲಿ ದೊಡ್ಡ ಕೆರೆಗೆ ತೊಗೊಂಡೋಗ್ಬಿಟ್ಟಿದ್ದೀನಿ. ನಾವು ಇಬ್ಬರು ಬೆಳಗ್ಗೆ ಬೆಳಗ್ಗೆ ಹೋಗಿ ನೋಡಬೇಕಾದ್ರೆ ಸತ್ತೋಗ್ಬಿಟ್ಟಿತ್ತು ಸುಮಾರಲ್ಲ, ಮತ್ತೆ ನೀರು ಕಡಿಮೆ ಆಗ್ಬಿಟ್ಟಿತ್ತು ಅಲ್ಲಿ, ತೊಗೊಂಡು ಅದು ಚೆನ್ನಾಗಿ ಬೆಳೆಯಿತು. ಆ ಮೀನುಗಳು ಪಿ ಯು ಸಿ ಮಾಡಿಕೊಂಡು IT ಮುಗಿಸಿ ಬೆಂಗಳೂರಿಗೆ ಹೋಗಿ 1-2 years ಕೆಲಸ ಮಾಡಿ ಹಳ್ಳಿಗೆ ಬಂದ್ರಿ, ಕೃಷಿಯಲ್ಲಿ ತೊಡಸ್ಕೊಂಡಿದ್ರಿ, ಶ್ರಮ ಪಟ್ಟಿದ್ರಿ, ಒಳ್ಳೆ ಕೆಲಸ ಮಾಡಿಕೊಂಡು ಒಂಥರ ನೆಮ್ಮದಿಯಾಗಿ ಜೀವನ ಮಾಡ್ತದ್ರಿ. ಶ್ರಮ ಪಟ್ಟರೆ ಅದೊಂದು ದೊಡ್ಡ ಶಕ್ತಿ, ಬೆಳವಣಿಗೆಗೆ ಒಳ್ಳೆ ದಾರಿ ಸಿಗ್ತದೆ. ಏನಂತೀರಿ ಒಟ್ಟಾರೆ ನಿಮ್ಮ ಜೀವನವನ್ನ ಅವಲೋಕನ ಮಾಡಿಕೊಂಡ್ರೆ, ಹಿಂದಿನ ದಾರಿಗಳನ್ನ ನೆನಪು ಮಾಡಿಕೊಂಡ್ರೆ ಕೃಷಿ ಬದುಕು ನಿಮಗೆ ಹೇಗೆ ಭಾಸವಾಗ್ತದೆ? ಕೃಷಿ ಬದುಕು ಮಾತ್ರ ನನಗೆ ತುಂಬ ಉಪಕಾರ ಅದು, ಅಂದರೆ ಒಂದು ಸಂತೋಷ ಕೊಡ್ತದೆ, ಖುಷಿ ಕೊಡ್ತದೆ. ಒಂದೊಂದು ದಿವಸ ಸ್ವಲ್ಪ ನೆಮ್ಮದಿ ಇರೋದಿಲ್ಲ, ಅಯ್ಯೋ ಇವತ್ತು ಜನ ಬಂದಿಲ್ಲ, ಅಯ್ಯೋ ಕೆಲಸ ಆಗಿಲ್ಲ ಅಂತ ಆದಷ್ಟು ಬಿಟ್ಟರೆ ಮತ್ತೆ ದುಡ್ಡು ಕಾಸಿನ ವಿಷಯದಲ್ಲೆಲ್ಲ ಏನು ತೊಂದರೆ ಸರ್, ದಿನಾಲೂ ದುಡ್ಡು ಹಿಡಿಯುವಂಥದ್ದೇ ವ್ಯವಹಾರ ಆಗ್ತದೆ. ಈಗ ನಾ ಬೆಳೆ ಅಂಥದ್ದು ಬೆಳೆ ಬರ್ತದೆ, ಒಂದು ಬಿಟ್ಟರೆ ಒಂದು ಚೆನ್ನಾಗಿರ್ತದೆ. ನಿಜ, ಎಷ್ಟು ನಾವು ಆಲೋಚನೆಯಿಂದ ತಾಳ್ಮೆಯಿಂದ ಶ್ರಮದಿಂದ ಕೆಲಸ ಮಾಡ್ತೀವೋ ಅಷ್ಟು ಕೃಷಿಯಲ್ಲಿ ಒಳ್ಳೇದಾಗ್ತದೆ. ವರ್ಷ ವರ್ಷಕ್ಕೂ ಬೆಳವಣಿಗೆ ಆಗಿದ್ದೀರಿ ಕೃಷಿಯಲ್ಲಿ ಅಲ್ವಾ? ನಾನು ಇನ್ಸೂರೆನ್ಸ್ ಮಾಡ್ಕೊಂಡಿದ್ದೀನಿ, ಸುಮ್ಮನೆ ವೇಸ್ಟ್ ಆಗೋದು ಯಾಕೆ ಅಂತೇಳಿ. ಒಂದು ನನಗೆ ಯಾವಾಗ ಇದು ಹುಷಾರಿಲ್ಲದಾಯ್ತೋ ಆಗ ಏಜೆಂಟ್ರವರು ಮನೆಗೆ ಬಂದಿದ್ದರು,

ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೆಳಗರೆ ಈಗ ನಿಧನ ಸುದ್ದಿ. ಕುಶಲನಗರ ಸಮೀಪದ ಮರಡಿಯೂರು ಗ್ರಾಮದ ಬೆಳ್ಳಿಯನ ದಿವಂಗತ ಬೆಳ್ಳಿಯಪ್ಪ ಅವರ ಪತ್ನಿ ಬೊಳ್ಳಮ್ಮ ಅವರು 85ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಬೊಳ್ಳಮ್ಮ ಅವರ ತವರು ಮನೆ ಆವಂದೂರು ಪಟ್ಟಣ. ಇವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆ ನಂತರ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಒಡಿಪಿ ಸಂಸ್ಥೆ ಮೈಸೂರು ಮತ್ತು ನಬಾರ್ಡ್ ಬೆಂಗಳೂರು ಇವರ ಕೂಡುಕೂಟಲಿ ಹೆಂಗಸರಿಗಾಗಿ ಆಯೋಜಿಸಿದ ಉದ್ಯಮಶೀಲತೆ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಸಿದ್ದಾಪುರದಲ್ಲಿ ನಡೆಸಿದ ಟೈಲರಿಂಗ್ ತರಬೇತಿ ಪಡೆದ 30 ಶಿಬಿರಾರ್ಥಿಗಳಿಗೆ ನಬಾರ್ಡ್ ಸಂಸ್ಥೆನ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ವಿ ರಮೇಶ್ ಬಾಬಾವು ಪ್ರಮಾಣ ಪತ್ರ ವಿತರಿಸಿತು. ಇತ್ತೀಚೆಗೆ ಸಾಮಾಜಿಕ ಜಾಲತಾಣದ ಮೂಲಕನೂ ಹೆಂಗಸರು ತಾವು ತಯಾರು ಮಾಡಿದ ವಸ್ತುಗಳ ಮಾರಾಟ ಮಾಡಲಾಗ್ತಾ ಇದ್ದು ಅದನ್ನು ಸದುಪಯೋಗ ಪಡ್ಕೊಳ್ಳೋಂಗೆ ಮನವಿ ಮಾಡಿದು. ಉಮ್ಮತಾಟು ಬಳುಕಾಟು ಸಾಂಸ್ಕೃತಿಕ ಪೈಪೋಟಿ 2023 ಕುಗ್ಗಟ್ಟನಾಡು ಹಿರಿಯ ನಾಗರಿಕ ವೇದಿಕೆ ಪೊನ್ನಂಪೇಟೆ ಮತ್ತು ನಿನಾದ ವಿದ್ಯಾಸಂಸ್ಥೆ ಪೊನ್ನಂಪೇಟೆ ಇವರ ಕೂಡುಕೂಟಲಿ 9:00 PM ಕೊಡವ ಭಾಷಿಕ ಜನಾಂಗದ ಕುಟುಂಬದ ಮಧ್ಯೆ ಉಮ್ಮತಾಟು ಬಳುಕಾಟು ಪೈಪೋಟಿ ನಿನಾದ ವಿದ್ಯಾಸಂಸ್ಥೆನ ಮೈದಾನದಲ್ಲಿ ನಡೆದಿದೆ. ಪೊನ್ನಂಪೇಟೆ 66/11 kV ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ನಲ್ಲೂರು ಮತ್ತು ಬಾಳೆಲೆಪೀಡಲ್ಲಿ ತುರ್ತು ನಿರ್ವಹಣೆ ಮತ್ತು ದುರಸ್ತಿ ಕೆಲಸ ಇರುವುದರಿಂದ 4:00 PM 9:00 AM ಹಿಂಬತ್ತು 5:00 PM ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಆದ್ದರಿಂದ ಕಿರುಗೂರು, ನಲ್ಲೂರು, ಸುಳುಗೋಡು, ಬಾಳೆಲೆ, ನಿಟ್ಟೂರು, ಮತ್ತೂರು, ಬೆಸುಗೂರು, ರಾಜಪುರ, ಪುನ್ನಪ್ಪಸಂತೆ, ಕಾರ್ಮಾಡು, ದೇವನೂರು ಸುತ್ತಮುತ್ತಲ ವ್ಯಾಪ್ತಿನ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜಲ್ಲಿ ವ್ಯತ್ಯಯಾದೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರವು ತಿಳಿಸಲು. ಭಾರತೀಯ ರೆಡ್ ಕ್ರಾಸ್ನ ಕೊಡಗು ಘಟಕದ ಕಡೆಯಿಂದ ಸುಸಜ್ಜಿತ ವೈದ್ಯಕೀಯ ತಪಾಸಣಾ ಬಸ್ ನಾಳೆ ಲೋಕಾರ್ಪಣೆ ಮಾಡಲಾಗಿದೆ. ಈ ಬಸ್ಲಿ ವೈದ್ಯಕೀಯ ತಪಾಸಣೆಗೆ ಎಲ್ಲಾ ಸೌಲಭ್ಯಗಳನ್ನು ಹೊಂದಿರುವ ಮೊಬೈಲ್ ಆಸ್ಪತ್ರೆನ ಕೊಡಗು ಜಿಲ್ಲೆಯಿಂದ ರವಾನಿಸಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆನ ಸಹಯೋಗದಲ್ಲಿ ಗ್ರಾಮೀಣ ಭಾಗಗಳಿಗೂ ಸೇರಿದಂತೆ ಜಿಲ್ಲೆಯ ಎಲ್ಲ ಕಡೆಗಳಲ್ಲಿ ಸಹಕಾರಿಯಾದೆ ತಿಳಿ ರೆಡ್ ಕ್ರಾಸ್ ಸಭಾಪತಿಯು ಮಾಹಿತಿ ನೀಡಿದರು. ಮಡಿಕೇರಿ ನಗರಸಭೆ ಕೌನ್ಸಿಲಿನ ಸಾಮಾನ್ಯ ಸಭೆ ಅಧ್ಯಕ್ಷರಾದ ಅನಿತಾ ಪೂಯ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 11 ಗಂಟೆಗೆ ನಗರಸಭಾ ಕೌನ್ಸಿಲ್ ಸಭಾ ಬಡೇಲಿ ನಡೆದಿದೆ ತಿಳಿ ನಗರಸಭಾ ಪೌರಾಯುಕ್ತರು ತಿಳಿಸಲು. ಮಡಿಕೇರಿ ತಾಲೂಕಿನ ಒಂದು ಅಂಗನವಾಡಿ ಕಾರ್ಯಕರ್ತೆ ಮತ್ತು 4 ಸಹಾಯಕಿಯರ ಹುದ್ದೆಗೆ ತುಂಬಿಕೆ ಅರ್ಜಿನ ಕರೆದಳು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಮಡಿಕೇರಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯವರನ್ನ ಸಂಪರ್ಕಿಸಕ. 16ನೇ ಕನ್ನಡ ಸಾಹಿತ್ಯ ಜಿಲ್ಲಾ ಸಮ್ಮೇಳನ 4 ಮತ್ತು 5 ಗೋಣಿಕೊಪ್ಪಲ್ ನಡೆಯಲಿದ್ದು ಸಮ್ಮೇಳನದ ಅಧ್ಯಕ್ಷರಾಗಿ ಡಾಕ್ಟರ್ ಎಂಪಿ ರೇಖಾವು ಆಯ್ಕೆಯಾಗಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಸಾಹಿತಿ ಐಮಾ ಮುತ್ತಣ್ಣ ವೇದಿಕೆಯಲ್ಲಿ 2 ಸಮ್ಮೇಳನ ನಡೆದಿದೆ. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು 18 ಕೊಡಗು ಜಿಲ್ಲೆಗೆ ಭೇಟಿ ನೀಡಿವೆ. ಅಂದೇ ಹೊತ್ತರೆ ಜಿಲ್ಲಾಡಳಿತದ ಕಡೆಯಿಂದ ಆಯೋಜಿಸಲಾದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಬೇರೆ ಬೇರೆ ಯೋಜನೆಗಳ ಫಲಾನುಭವಿಗಳ ಸಮಾವೇಶನ ಉದ್ಘಾಟಿಸಿವೆ. ಸ್ನೇಹಾಶ್ರಯ ಸಮಿತಿ ಮೂಲಕ ಮಡಿಕೇರಿನ ಒಡುಪಿ ಕಚೇರಿಯಲ್ಲಿ 25 ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮ ಇತ್ತೀಚೆಗೆ ನಡೆದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಡುಪಿ ನಿರ್ದೇಶಕ ಅಲೆಕ್ಸ್ ಪ್ರಶಾಂತ್ ಸಿಕ್ವೆರವು ವಹಿಸಿ ಮಾತಾಡಿ ಪೋಷಕರು ಮಕ್ಕಳ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ನೀಡಕ್ಕೂ ಪೋಷಕರು ಸರ್ಕಾರದಿಂದ ಪುಕ್ಕಟೆಯಾಗಿ ಸಿಗುವ ಸ್ವಂತ ಉದ್ಯೋಗ ತರಬೇತಿನ ಪಡೆದು ಆರ್ಥಿಕ ಆಗಿ ಮುಂದೆ ಬರಕುತ್ತ ಸಲಹೆ ನೀಡಿದರು. ಸೋಮರಪೇಟೆ ತಾಲೂಕು ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ 3 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ 12 ಅಂಗನವಾಡಿ ಸಹಾಯಕಿಯರ ಹುದ್ದೆ ತುಂಬಿಕೆ ಆಫ್ಲೈನ್ ಮೂಲಕ ಅರ್ಜಿ ಕರೆದಳು. ತುಂಬಿದ ಅರ್ಜಿನ ಕೊಡುಗೆ 24 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಸೋಮರಪೇಟೆ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳನ್ನು ಸಂಪರ್ಕಿಸಕ. ಅಕ್ಷರ ದಾಸೋಹದಡಿ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬಳಸುವ ಆಹಾರ ಪದಾರ್ಥ ಗುಣಮಟ್ಟದ ಕೂಡಿರಕ್ಕೂ ಯಾವುದೇ ದೂರ್ಗ ಬರದಂಗೆ ಎಚ್ಚರ ವಹಿಸಕು ತಿಳಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಆಕಾಶ್ ತಿಳಿಸಲು. ವೈದ್ಯಕೀಯ ವೃತ್ತಿನ ಬೇರೆ ಬೇರೆ ಕೋರ್ಸ್ಗಳಿಗೆ ನೀಡುವ ನೀಟ್ ಯುಜಿ ಪ್ರವೇಶ ಪರೀಕ್ಷೆಗೆ ನೋಂದಣಿ ಇಂದೊಂದು ಶುರುವಾಗುತ್ತು. ಇದರ ಬಗ್ಗೆ ಬೇಕಾದ ಎಲ್ಲಾ ಮಾಹಿತಿನ ಸಂಬಂಧಪಟ್ಟ ಜಾಲತಾಣದ ಪಡ್ಕೊಳ್ಳಕ್ಕೆ. ಹುಲಿ ದಾಳಿಗೆ ಕಾಡುಕೋಣವೊಂದು ಬಲಿಯಾಗಿರುವ ಘಟನೆ ಪಾಲಿಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಎಸ್ಟೇಟ್ಲಿ ನಡೆದಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗ ಜಾಗಕ್ಕೆ ಬಂದು ಪರಿಶೀಲನೆ ನಡೆಸಿ ಹುಲಿ ಸೆರೆ ಹಿಡಿಯಕ್ಕೆ ಕ್ರಮನ ತಕೊಂಡಳು. ಜನವರಿ 2024 ಅಧಿವೇಶನಕ್ಕಾಗಿ ಉತ್ತರಾಖಂಡ್ ರಾಜ್ಯದ ಡೆಹರಾಡೋನ್ಲಿರುವ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜಿಗೆ 8ನೇ ತರಗತಿಗೆ ಸೇರಿಕೆ ಇಷ್ಟಿರುವ ರಾಜ್ಯದ 5 ಮತ್ತೆ ಗುಡೆಗಳಿಗೆ ಅರ್ಹತಾ ಪ್ರವೇಶ ಜೂನ್ 3 ಬೆಂಗಳೂರು ಕೇಂದ್ರದಲ್ಲಿ ನಡೆದಿದೆ. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಕಚೇರಿನ ಸಂಪರ್ಕಿಸಕ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ.

ಮುಖ್ಯಪಟ್ಟ ಸುದ್ದಿ. ಅಕ್ಷರ ದಾಸೋಹ ಯೋಜನೆ ನಡೆಯಲು ನಲ್ಲ ಗುಣಮಟ್ಟ ತರತೀನಿಯನ್ನು ಕೊಡುಕೊಂಡು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಆಕಾಶ್. ಶ್ರೀಮಂಗಲ ವಿದ್ಯುತ್ ಸರಬರಾಜು ಕೇಂದ್ರದಲ್ಲಿ ಕರೆಂಟ್ ಸಮಸ್ಯೆಯನ್ನು ಸರಿ ಮಾಡೋಕೆ ಚೇಂಬರ್ ಆಫ್ ಕಾಮರ್ಸ್ ಸ್ಥಾನೀಯ ಸಮಿತಿ ಕರಡ ಮನವಿ. ಸುದ್ದಿ ವಿವರ. ಅಕ್ಷರ ದಾಸೋಹ ಯೋಜನೆ ನಡೆಯಲು ಮಜ್ಜಣ್ಣತರ ಬಿಸಿಯೂಟಕ್ಕೆ ಬಳಸುವಂಥ ಆಹಾರ ಪದಾರ್ಥ ನಲ್ಲ ಗುಣಮಟ್ಟದಲ್ಲಿ ಇರುಂಡು ಏದೇ ಪುಕಾರ ಬರತನಕ್ಕೆ ಎಚ್ಚರ ಎಡ್ತಗೊಂಡು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಆಕಾಶ್ ಸ್ಪಷ್ಟ ಅನುಸೂಚನೆ ಕೊಡ್ತಿತ್ತು. ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸಭಾ ಮಾಡಲು ದಂಡ ಇರ್ತ ಇರುವ ದಂಡ